ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜ್ಯುವೆಲ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜ್ಯುವೆಲ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜ್ಯುವೆಲ್ಸ್. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜ್ಯುವೆಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜ್ಯುವೆಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜ್ಯುವೆಲರ್ಸ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ತರಕಾರಿ ಬೀಜೋತ್ಪಾದನೆಯ ಕುರಿತು ರಾಜಶೇಖರ ಮರಕ್ಕಿಣಿ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಈಗ ಮೊದಲಿಗೆ ಸಾವಯವ ತರಕಾರಿ ಬೀಜೋತ್ಪಾದನೆಯ ಕುರಿತು ರಾಜಶೇಖರ ಮರಕ್ಕಿಣಿ ಅವರೊಂದಿಗೆ ಸಂದರ್ಶನ. ರಾಜಶೇಖರ್ ಮರಕಿಣಿಯವರೇ ನಮಸ್ಕಾರ. ನಮಸ್ಕಾರ. ನಾವು ತಿನ್ನುವಂತಹ ಆಹಾರ ವಿಷಯುಕ್ತವಾಗಿರಬಾರ್ದು, ವಿಷ ಮುಕ್ತವಾಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಯಾರನ್ನ ನಂಬುವುದು, ಯಾವುದನ್ನ ನಂಬುವುದು? ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸಾವಯವ ರೀತಿಯಲ್ಲಿ ತರಕಾರಿ ಕೃಷಿಯನ್ನ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿಯೂ ಕೂಡ ನಮ್ಮ ರೈತರಲ್ಲಿ ಹಾಗೂ ಜನರಲ್ಲಿ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾವಯವ ರೀತಿಯಲ್ಲಿ ತರಕಾರಿಯನ್ನು ಮಾಡಬೇಕಿದ್ರೆ ಸಾವಯವ ರೀತಿಯಲ್ಲೇ ಬೆಳೆದಿರುವಂತಹ ಬಿತ್ತನೆ ಬೀಜದ ಒಂದು ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು, ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶಗಳು ಏನೇನು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ನಿಮ್ಮ ದೃಷ್ಟಿಯಲ್ಲಿ ಸಾವಯವ ಕೃಷಿ ಅಂದರೆ ಏನು, ಅದರ ಒಂದು ಮಹತ್ವ ಏನು? ದೈನಂದಿನ ನಮ್ಮ ಜೀವನ ಚಟುವಟಿಕೆಗಳನ್ನು ನೋಡಿದಾಗ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಪ್ರತಿ ಮನೆಯಲ್ಲಿ ಔಷಧದ ಬಳಕೆ ಜಾಸ್ತಿಯಾಗಿದೆ. ಸಾಮಾನ್ಯ ಒಂದು ಗ್ರಾಮೀಣ ಪ್ರದೇಶದ ಹಳ್ಳಿಯಲ್ಲಿರುವಂತಹ ಕ್ಲಿನಿಕ್ನಿಂದ ಪ್ರಾರಂಭ ಮಾಡಿ ಮಂಗಳೂರಿನಂತಹ ಮಹಾನಗರದಲ್ಲಿ ಇರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಾದ ಅತಿಯಾದ ರೋಗಿಗಳ ಸಂಖ್ಯೆ ಮತ್ತು ಮೆಡಿಕಲ್ ಶಾಪುಗಳಲ್ಲಿ ಔಷಧಿ ಖರೀದಿ ಮಾಡಲು ನಿಂತವರ ಸಂಖ್ಯೆ ಜಾಸ್ತಿಯಾಗುವುದನ್ನು ನಾವು ಗಮನಿಸಿದ್ದೇವೆ. ಮೊದಲಿನ ದಿನಗಳಲ್ಲಿ ಹೇಗಿತ್ತು ಅಂತಂದರೆ, ಒಂದು ಮನೆಯಲ್ಲಿ ವಯೋವೃದ್ಧರು ಮತ್ತು ಮಕ್ಕಳು ಇರುವಂತಹ ಮನೆಗಳಲ್ಲಿ ಸ್ವಲ್ಪ ಸ್ವಲ್ಪ ಔಷಧದ ಬಾಟ್ಲಿಗಳು ಬೇಕಾಗುತ್ತಿತ್ತು. ಈಗ ಹಾಗಲ್ಲ, ಈಗ ಪ್ರತಿ ಮನೆಯಲ್ಲಿಯೂ ಔಷಧದ ಬಾಟ್ಲಿ ಮತ್ತು ಮಾತ್ರೆಗಳು ತಪ್ಪುವುದೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಆಧುನಿಕ ಜೀವನ ಶೈಲಿ, ಆಮೇಲೆ ವಿಪರೀತ ಕೆಲಸದ ಒತ್ತಡ, ದುಡಿಮೆ ಒತ್ತಡ. ಯಾಕೆ ಅಂತಂದರೆ ಆರ್ಥಿಕವಾಗಿ ಸದೃಢರಾಗುವಂತಹ ಒಂದು ಹಂಬಲ. ಇದರಿಂದ ಏನಾಗುತ್ತದೆ ಅಂದರೆ ನಮ್ಮ ಜೀವನ ಶೈಲಿಯೇ ವ್ಯತ್ಯಾಸವಾಗಿದೆ. ಜನ ಹೇಳ್ತಾರೆ ಕಾಲ ಬದಲಾಗಿದೆ ಅಂತ. ಕಾಲ ಬದಲಾದದ್ದಲ್ಲ, ನಾವು ಬದಲಾಗಿದ್ದೇವೆ. ನಮ್ಮ ಯಾವ ತರಕಾರಿ ಬೆಳೆಗಳನ್ನು ನಾವು ಪೋಷಕಾಂಶಗಳ ಆಗರ ಅಂತ ಕರೆದು ನಮ್ಮ ಅಡುಗೆ ಕೋಣೆಗೆ ತರುತ್ತಿದ್ದೆವೋ, ಇವು ಸಂಪೂರ್ಣವಾಗಿ ಇವತ್ತು ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ವಿಷ ಸಿಂಪಡಣೆಯಿಂದ ವಿಷಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ವಿಷಾದವಾಗ್ತದೆ. ಯಾವುದೇ ಬೆಳೆಯಲ್ಲಿ, ಅದು ತರಕಾರಿ ಇರ್ಬೋದು ಅಥವಾ ಇನ್ನಿತರ ಕೃಷಿ ಬೆಳೆಯಲ್ಲಿ, ಮೊದಲು ಆಯ್ಕೆ ಮಾಡಬೇಕಾದದ್ದು ಬೀಜ. ಬೀಜದ ಆಯ್ಕೆ ಸರಿಯಾಗಿರಬೇಕು, ಸತ್ವಯುತವಾಗಿರಬೇಕು, ಆರೋಗ್ಯವಂತವಾಗಿರಬೇಕು. ಆಗಬೇಕು ಅಂತಾದರೆ ನಾವು ಅದನ್ನು ಸಾವಯವದಿಂದಲೇ ಮಾಡಬೇಕು. ಸಾವಯವ ಅಂದರೆ ಏನು ಅಂತ ಕೇಳಿದ್ರಿ ನೀವು. ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ವಿಷ ಸಿಂಪಡಣೆ ಇಲ್ಲದೆ ಸ್ವಚ್ಛವಾದ ಪರಿಸರದಲ್ಲಿ ಸಿಗುವಂತಹ, ನೈಸರ್ಗಿಕವಾಗಿ ಸಿಗುವಂತಹ ಗೊಬ್ಬರ ಇರಬಹುದು, ಪ್ರಾಣಿಜನ್ಯ, ಸಸ್ಯಜನ್ಯ, ಇನ್ನಿತರ ಯಾವುದೇ ಗೊಬ್ಬರಗಳು ಮತ್ತು ಸಸ್ಯ ಮೂಲಗಳಿಂದ ಮಾಡಬಲ್ಲಂತಹ ಕೆಲವೊಂದು ಕೀಟನಾಶಕಗಳು, ಇದನ್ನೆಲ್ಲ ಹೆಚ್ಚು ಬಳಕೆ ಮಾಡುವುದರ ಮೂಲಕ ನಾವು ಪ್ರಕೃತಿಯನ್ನು ಜೀವಂತವಾಗಿ ಉಳಿಸಿಕೊಂಡು ಬರುವಂತಹ ಪದ್ಧತಿಯೇ ನೈಸರ್ಗಿಕ ಕೃಷಿ ಅಥವಾ ಒಂದು ಸಾವಯವ ಪದ್ಧತಿ. ಬೀಜಗಳ ಆಯ್ಕೆಯ ಮಟ್ಟಿಗೆ ಹೇಳುವುದಾದರೆ, ಯಾವುದೇ ಬೆಳೆಯಲ್ಲಿ ಬೀಜದ ಆಯ್ಕೆ ತುಂಬ ಪ್ರಾಮುಖ್ಯವಾದುದು. ನಾವು ಆಯ್ಕೆ ಮಾಡಿಕೊಂಡಂತಹ ಬೀಜಗಳು ಉತ್ತಮ ಗುಣಮಟ್ಟದ್ದಾಗಿದ್ದರೆ ನಮ್ಮ ನಿರೀಕ್ಷೆಯ ಫಸಲನ್ನು ನಾವು ಪಡೆಯಬಹುದು. ತರಕಾರಿ ಬೆಳೆಯಲ್ಲಂತೂ ಇದು ಬಹಳ ಸತ್ಯವಾದ ಮತ್ತು ಸ್ಪಷ್ಟವಾದ ಒಂದು ವಿಚಾರ. ತರಕಾರಿಯನ್ನೇ ಯಾಕೆ ಉದ್ದೇಶಿಸಿ ಹೇಳಿದೆ ಅಂತಂದರೆ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಗಮನಿಸಿದ ಹಾಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಲ್ಲಿ ಸಸ್ಯಾಹಾರಿಗಳು ಹೆಚ್ಚು ಆರೋಗ್ಯವಂತರಾಗಿರುತ್ತಾರೆ. ಸಸ್ಯಾಹಾರಗಳಲ್ಲಿ ನಾವು ವಿಷಯುಕ್ತವಾದಂತಹ ಆಹಾರ ಸೇವನೆಯಿಂದಾಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ. ಅದನ್ನು ನಮ್ಮ ಭೂಮಿಗೆ ಬೇಕಾಗುವಂತಹ ಬೀಜಗಳ ಆಯ್ಕೆಯನ್ನು ನಾವೇ ಮಾಡಿಕೊಳ್ಬೇಕು. ಸರಿ, ಈಗ ವರ್ಷ ಪೂರ್ತಿ ತರಕಾರಿಯ ಒಂದು ಉತ್ಪಾದನೆ ನಮ್ಮ ಕೈತೋಟದಲ್ಲೇ ಆಗಬೇಕು ಅಂತ ಇದ್ದರೆ ಯಾವ ರೀತಿ ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕು, ಹಾಗೂ ಈ ಒಂದು ಬಿತ್ತನೆ ಬೀಜವನ್ನು ಆಯ್ಕೆಯನ್ನು ಹೇಗೆ ಮಾಡಬೇಕು, ಒಂದು ಸೀಸನ್ನಲ್ಲಿರುವಂತಹ ಒಂದು ಬಿತ್ತನೆ ಬೀಜವನ್ನು ಮುಂದಿನ ಸೀಸನ್ಗೆ ಬಳಸಕ್ಕೆ ಮಾಡಬಹುದಾ ಹೇಗೆ ಅಂತ? ತರಕಾರಿ ಬೆಳೆಯನ್ನು ವರ್ಷ ಪೂರ್ತಿ ಬೆಳೆಸಬಹುದು. ಕೆಲವೊಂದು ತರಕಾರಿಗಳು ಮಾತ್ರ ಸೀಸನಲ್ ಆಗಿರುತ್ತವೆ. ಉದಾಹರಣೆಗೆ ನಮ್ಮ ಊರಿನ ಮುಳ್ಳು ಸೌತೆ ಅಥವಾ ಚಳಿಗಾಲದ ಬೆಳೆಗಳಾದಂತಹ ಕ್ಯಾಬೇಜ್ ಅಥವಾ ಮೂಲಂಗಿ ಈ ಥರದ್ದೆಲ್ಲ ಸೀಸನಲ್ ಬೆಳೆಗಳು. ಉಳಿದಂತೆ ಬೆಂಡೆ, ಅಲಸಂದೆ, ಆಮೇಲೆ ಹೀರೆಕಾಯಿ, ಸೋರೆಕಾಯಿ ಇದೆಲ್ಲ ವರ್ಷ ಪೂರ್ತಿ ಬೆಳೆಯುವಂತಹ ತರಕಾರಿಗಳು. ಇದರ ಬೀಜದ ಆಯ್ಕೆಯಲ್ಲಿ ಹೇಗೆ ಅಂತಂದರೆ, ಕಳೆದ ವರ್ಷದ ಮಳೆಗಾಲದ ಬೀಜವನ್ನು ಈ ವರ್ಷದ ಮಳೆಗಾಲಕ್ಕೆ ಉಪಯೋಗ ಮಾಡಿದರೆ ಉತ್ತಮ. ಬೇಸಿಗೆಯ ಬೀಜವನ್ನು ಮತ್ತಿನ ಬೇಸಿಗೆಗೆ ಉಪಯೋಗ ಮಾಡಿದರೆ ಉತ್ತಮ. ಬೀಜಗಳ ಆಯ್ಕೆ ಮಾಡುವಾಗಲೂ ಅಷ್ಟೇ, ನಮ್ಮ ವಾರಣಾಸಿ ಫಾರ್ಮ್ಸ್ ಅಡ್ಡೆನಡಕ ಅಂತ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಯಾವ ರೀತಿ ತಯಾರು ಮಾಡ್ತಾ ಇದ್ದೇವೆ ಅಂತಂದರೆ, ಪ್ರಾರಂಭದ ಹಂತದಿಂದಲೇ ಒಂದು ಬೀಜವನ್ನು ಮೊಳಕೆ ಬರುವ ಸ್ಥಿತಿಯಿಂದ ಪ್ರಾರಂಭ ಮಾಡಿ ಅದನ್ನು ಗಿಡ ಬೆಳವಣಿಗೆ ಆಗುವ ತನಕ ಅಥವಾ ಫಸಲು ಕೊಯ್ಯುವವರೆಗೂ ಅದನ್ನು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇದ್ದೇವೆ. ಹೇಗಂತಂದರೆ, ಬೀಜಗಳನ್ನು ಮೊಳಕೆ ಬರುವಾಗ ನಾವು ಒಂದು ಸೀಡ್ ಟ್ರೇ ಅಂತೇಳಿ ಮಾಡಿಕೊಂಡು ಅದರಲ್ಲಿ ಒಳ್ಳೆಯ ರೀತಿಯ ಕಾಂಪೋಸ್ಟ್ ಗೊಬ್ಬರವನ್ನು ತೆಳುವಾಗಿ ಹರಡಿ ಅದರಲ್ಲಿ ಗಿಡಗಳನ್ನು ಬಿತ್ತನೆ ಮಾಡಿ, ಅಥವಾ ನೇರವಾಗಿ ಭೂಮಿಯ ಮೇಲೆ ಬಿತ್ತಿದರೂ ಕೂಡ ಪ್ರಾರಂಭದ ಹಂತದಲ್ಲಿ ಅಂದರೆ ಗಿಡ ತೀರಾ ಎಳೆಯದಾಗಿರುವಾಗ ಅಲ್ಲಿ ಕೀಟಗಳಿಂದ ರಕ್ಷಣೆ ಕೊಡಬೇಕು. ಹೇಗೆ ರಕ್ಷಣೆ ಕೊಡಬೇಕು? ಕೀಟ ಬಂದ ತಕ್ಷಣ ನಾವು ವಿಷ ಸಿಂಪಡಣೆ ಮಾಡುವುದಲ್ಲ, ಸಣ್ಣ ಗಿಡಗಳಿಗೆ ನಾಲ್ಕು ಸುತ್ತು ಒಂದು ಮಡಲ ಕಡ್ಡಿ ಅಥವಾ ಒಂದು ಹಿಡಿಸೂಡಿಯ ಒಂದು ಕಡ್ಡಿಗಳನ್ನು ಚುಚ್ಚಿ ಅದರ ಮೇಲಕ್ಕೆ ನಾವು ಒಂದು ತ್ಯಾಜ್ಯ ಪ್ಲಾಸ್ಟಿಕ್ ತೊಟ್ಟೆ, ಈಗ ಬಹುಶಃ ತೊಟ್ಟೆಗಳ ಸಂಖ್ಯೆ ಕಡಿಮೆ, ನಾವು ಹೇಳುವಷ್ಟು ಸೂಕ್ತವಲ್ಲ ಅದು, ಆದರೆ ಇಷ್ಟರವರೆಗೆ ನಾವು ಏನು ಮಾಡ್ತಿದ್ದೆವು, ಸೊಳ್ಳೆ ಪರದೆ ತರ ಆ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಕವರ್ ಮಾಡ್ತಿದ್ದೆವು. ಇದು ಎಷ್ಟು, ಒಂದು 8-10 ದಿವಸ, ಆ ನಂತರ ಆ ತೊಟ್ಟೆಯನ್ನು ನಿಧಾನಕ್ಕೆ ತೆಗೆದು ಬಿಡ್ತೇವೆ. ಆಮೇಲೆ ಅದು ಗಿಡ ಸ್ವಲ್ಪ ಬಲಿಷ್ಠವಾಗಿ ಬೆಳೆದ ನಂತರ ರೋಗಬಾಧೆ ಬಂದಲ್ಲಿ, ಕೀಟಗಳ ಹಾವಳಿ ಇದ್ದಲ್ಲಿ ನಾವು ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಔಷಧಿ ಅಥವಾ ಅದು ಒಂದು ರೀತಿಯ ಸಾವಯವ ವಿಟಮಿನ್ ಕೊಟ್ಟ ಹಾಗೂ ಆಗುತ್ತದೆ ಗಿಡಗಳಿಗೆ, ಪೂರಕವಾಗಿ ಪೋಷಕಾಂಶಗಳನ್ನು ಕೊಡುವಂತಹದ್ದು, ಗಿಡ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಇದು ಸಹಾಯ ಮಾಡ್ತದೆ. 1 ಕೆಜಿ ಬೂತಾಯಿ ಮೀನು ಅಂತೇಳಿ, ಈಗ ನಮ್ಮ ತುಳುನಾಡಿನವರಿಗೆ ಬೂತಾಯಿ ಮೀನು ಅಂತಂದ್ರೆ ಕೂಡಲೇ ಅರ್ಥ ಆಗತ್ತೆ, ಯಾಕಂತಂದರೆ ಹೆಚ್ಚಿನವರಿಗೂ ಮೀನು ತಿನ್ನುವರಿಗೂ ತಿನ್ನದವರಿಗೂ ಆ ಶಬ್ದ ಕೇಳಿ ಗೊತ್ತಿರುತ್ತೆ. 1 ಕೆಜಿ ಬೂತಾಯಿ ಮೀನು ಮತ್ತು 1 ಕೆಜಿ ಕಪ್ಪು ಬೆಲ್ಲ ಅಥವಾ ಸಾವಯವ ಬೆಲ್ಲ ಇವೆರಡನ್ನು ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಮುಚ್ಚಿಟ್ಟು ಅದಕ್ಕೆ ನೀರೇನು ಸೇರಿಸಬಾರ್ದು, ಬೇರೆ ಯಾವುದು ಉಪ್ಪು ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಸೇರಿಸಬಾರ್ದು. 1 ಕೆಜಿ ಬೂತಾಯಿ ಮೀನು ಮತ್ತು 1 ಕೆಜಿ ಸಾವಯವ ಬೆಲ್ಲ, ಅದನ್ನು ಮಿಶ್ರಣ ಮಾಡಿ ಒಂದು ಡಬ್ಬದೊಳಗೆ ಮುಚ್ಚಿಡಬೇಕು. ಒಂದಷ್ಟು ದಿವಸ ಸ್ವಲ್ಪ ಅದು ವಾಸನೆ ಬರದ ಹಾಗೆ ಭದ್ರವಾಗಿ ಮುಚ್ಚಿಡಬೇಕು, ದೂರ ಇಡಬೇಕು. ಒಂದು 25-30 ದಿವಸ ಅಂದರೆ 1-1.5 ತಿಂಗಳ ಒಳಗಡೆ ಅದರಲ್ಲಿ ನೀರು ಏಳಲಿಕ್ಕೆ ಪ್ರಾರಂಭ ಆಗ್ತದೆ. ಈ ನೀರನ್ನು ನಾವು 1 ಲೀಟರ್ ನೀರಿಗೆ 5 ಅಥವಾ 10 ml ಪ್ರಕಾರ, 1 ಲೀಟರ್ಗೆ 10 ml ನ ಪ್ರಮಾಣದಲ್ಲಿ ಅದನ್ನು ಸೇರಿಸಿ ಗಿಡಗಳಿಗೆ ಸಂಜೆಯ ಹೊತ್ತು ಸಿಂಪರಣೆ ಮಾಡಬೇಕು, ಸಾಯಂಕಾಲದ ಹೊತ್ತು. ಸಾಧಾರಣವಾಗಿ ಯಾವುದೇ ಕೀಟಗಳನ್ನು ಓಡಿಸಲಿಕ್ಕೆ ಸಂಜೆಯ ಹೊತ್ತು ಬಹಳ ಒಳ್ಳೆಯದು. ಸಂಜೆ ಹೊತ್ತಿನಲ್ಲಿ ಇದನ್ನು ಸಿಂಪರಣೆ ಮಾಡಬೇಕು, ಇದರಿಂದಾಗಿ ಕೀಟಗಳು ಬರುವುದಿಲ್ಲ. ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ಈ ಅಲಸಂದೆ ಬೆಳೆಯಲ್ಲಿ ಬರುವಂತಹ ಬಂಬುಚ್ಚಿ ಅಂತ ಹೇಳುವಂತಹ ಒಂದು ಅತ್ಯಂತ ಕೆಟ್ಟ ವಾಸನೆಯ ಒಂದು ರಸ ಹೀರುವಂತಹ ಕೀಟ ಇದೆ. ಈ ಬಂಬುಚ್ಚಿಯ ಬಾಧೆ ಇದ್ದಲ್ಲಿ ಅಲಸಂದೆಯ ಕೃಷಿ ಬಹಳ ಕಷ್ಟ, ಮಾಡುವುದು ಸಾಧ್ಯವೇ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಬಯಾಲಾಜಿಕಲ್ ಕಂಟ್ರೋಲ್ ಅಂದರೆ ಜೈವಿಕ ನಿಯಂತ್ರಣ ಅಂತೇಳಿ ನಾವು ಕರಿತೇವೆ, ಅದನ್ನು ಮಾಡಬಹುದು. ಅದರಲ್ಲಿ ಒಂದು ಉರಿ ಮೂಡೆಯನ್ನು ಬಿಡುವುದು ಕೂಡ ಒಂದು. ನಮ್ಮ ಈ ಕೆಂಪು ಇರುವೆಯನ್ನು ನಮ್ಮ ತುಳುನಾಡಿನಲ್ಲಿ ಉರಿ ಅಂತ ಕರಿತೇವೆ ನಾವು, ಕೆಂಪು ಇರುವೆಯನ್ನು ಅದರಲ್ಲಿ ಬಿಟ್ಟಾಗ ಅದು ಈ ಬಂಬುಚ್ಚಿಯನ್ನು ನಿಯಂತ್ರಣ ಮಾಡ್ತದೆ ಅಂತ. ಆದರೆ ಕೆಲವೊಂದು ಸಲ ಅದು ಕೂಡ ಫೇಲ್ ಆದದ್ದು ಉಂಟು. ಅಂಥ ಸಂದರ್ಭದಲ್ಲಿ ಈ ಮೀನು ಮತ್ತು ಬೆಲ್ಲದ ಮಿಶ್ರಣದ ಈ ದ್ರಾವಣ ಏನಿದೆ ಇದನ್ನು ನಾವು ಸಿಂಪಡಣೆ ಮಾಡುವುದರಿಂದ ಅದನ್ನು ನಿಯಂತ್ರಣ ಮಾಡಿದ್ದು ಯಶಸ್ವಿಯಾಗಿದೆ. ಇದರ ಜೊತೆಗೆ ಇನ್ನು ಕೆಲವು ಔಷಧಿಗಳು ಮಾಡ್ತಾ ಇದ್ದೇವೆ. ಹೇಗಂತಂದರೆ ಕಹಿಬೇವಿನ ಹಿಂಡಿ, ಅತ್ಯಂತ ಶುದ್ಧವಾದ ಕಹಿಬೇವಿನ ಹಿಂಡಿ ಆಗಬೇಕು. ಅದರದ್ದು ಸ್ವಲ್ಪ ತೆಗೆದುಕೊಂಡು ಡಿಕಾಕ್ಷನ್ ತೆಗಿಬೇಕು, ನೀರಲ್ಲಿ ನೆನೆ ಹಾಕಿ ಒಂದು ಬಟ್ಟೆಯಲ್ಲಿ ಅದರದ್ದು ಡಿಕಾಕ್ಷನ್ ಅಂದರೆ ಅದರ ರಸವನ್ನು ಹಿಂಡಿ ಆ ಹಿಂಡಿಗೆ ಆಮೇಲೆ ಆ ರಸಕ್ಕೆ ನಾವು ಕಾಸರಕದ ಸೊಪ್ಪು ಅಥವಾ ಸೀತಾಫಲ ಮರದ ಸೊಪ್ಪು ಈ ಥರ ಕೆಲವೊಂದು ಔಷಧೀಯ ಸಸ್ಯಗಳ ಸೊಪ್ಪುಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕೊಳೆಯಿಸ್ತೇವೆ. ಕೊಳೆಯಿಸಿದ ನಂತರ ಅದನ್ನು ನಾವು ಬಹಳ ತೆಳುವಾಗಿ ಸಿಂಪಡಣೆ ಮಾಡ್ತೇವೆ ನೀರಿನೊಂದಿಗೆ ಮಿಶ್ರಣ ಮಾಡಿ. ಈ ರೀತಿಯಲ್ಲಿ ರೋಗಬಾಧೆ ಬಾರದಂತೆ ಅದನ್ನು ಬಹಳಷ್ಟು ಕ್ರಮ ಕೈಗೊಳ್ಳುತ್ತೇವೆ ಆ ವಿಷಯದಲ್ಲಿ. ಬಹುಶಃ ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಸಾಮಾನ್ಯ ಎಲ್ಲ ಬೆಂಡೆ ಬೆಳೆಗಾರರು ಕೂಡ ಹೇಳುವಂತಹದ್ದು ಹಳದಿ ಆಗ್ತದೆ ಅಂತ ಹೇಳಿ, ಅದು ಬೀಜದ ಮೂಲಕ ಹರಡುತ್ತದೆ ಎನ್ನುವಂಥ ಒಂದು ಮಾತಿದೆ, ನಿಜವಾ ಇದು? ಬೀಜದ ಮೂಲಕ ಬರುವುದು 100% ಸತ್ಯ. ಯಾಕಂದರೆ ಅದು ಯಾವುದೇ ರೀತಿಯ ಔಷಧಕ್ಕೆ ಬಗ್ಗದ ಒಂದು ವೈರಲ್, ಅದು ನಂಜಾಣುವಿನಿಂದ ಬರುವಂಥದ್ದು. ಅದಕ್ಕೆ ವಿಲ್ಟ್ ಅಂತಲೇ ಹೆಸರು ಆ ರೋಗಕ್ಕೆ ಕೂಡ. ಅದನ್ನು ನಿಯಂತ್ರಣ ಮಾಡಲು ಯಾವ ರೀತಿಯಲ್ಲಿ ಸಾಧ್ಯ ಆಗಲಿಲ್ಲ. ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅವರಿಗೆ ಮಳೆಗಾಲದಲ್ಲಿ ಈ ಹಳದಿ ರೋಗ ಬರುವುದು ಜಾಸ್ತಿ. ಊರ ಬೆಂಡೆಗೆ, ನಮ್ಮ ಅಷ್ಟಪಟ್ಟಿ ಬೆಂಡೆ, ಹಾಲು ಬೆಂಡೆ ಅಂತ ಕರೆಯುವಂಥ ಬಿಳಿ ಬೆಂಡೆಗೆ ಮಳೆಗಾಲದಲ್ಲಿ ರೋಗದ ಬಾಧೆ ಜಾಸ್ತಿ. ಅದು ಎಲೆ ಹಳದಿ ಆಗುವುದು, ಎಲ್ಲೋ ವಿಲ್ಟ್ ಅಂತ ಕರಿತೇವೆ ನಾವು, ವೈರಲ್. ಅದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅದನ್ನು ಮಳೆಗಾಲದಲ್ಲಿ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡಿದ್ದೇವೆ. ಮಳೆಗಾಲದಲ್ಲಿ ಬದಲಾಗಿ ಹಸಿರು ಬೆಂಡೆಯನ್ನು ಬೆಳಿತೇವೆ ನಾವು. ಹಸಿರು ಬೆಂಡೆಗೆ ರೋಗದ ಲಕ್ಷಣ ಯಾವುದೂ ಇಲ್ಲ, ರೋಗದ ಬಾಧೆಯೇ ಇಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಮಳೆ ಕಡಿಮೆ ಆದ ನಂತರ, ಅಂದರೆ ಇನ್ನು ಆಗಸ್ಟು ಸೆಪ್ಟೆಂಬರ್ ನಂತರ, ಮತ್ತೆ ಇನ್ನು ಬೇಸಿಗೆ ಪೂರ್ತಿ ನಾವು ಊರನ ಬಿಳಿ ಬೆಂಡೆಯನ್ನು ಬೆಳಿಬೋದು. ಈಗ ಬೀಜೋಪಚಾರವನ್ನು ಮಾಡುವುದಿದ್ರೆ ಸಾವಯವ ರೀತಿಯಲ್ಲಿ ಹೇಗೆ? ಟ್ರೈಕೋಡರ್ಮ ಈಗ ಸಾಧಾರಣವಾಗಿ ಪ್ರತಿ ಎಲ್ಲ ಕೃಷಿಕರಿಗೆ ಗೊತ್ತಿರುವಂಥ ಚಿರಪರಿಚಿತ ಹೆಸರು. ಟ್ರೈಕೋಡರ್ಮದಲ್ಲಿ ಮಾಡ್ಬೋದು, ಅಥವಾ ಬೇರೆ ರೀತಿಯ ಕೆಲವು ಈಗ ಗೋಮೂತ್ರ ಅಥವಾ ಇನ್ನಿತರ ಬೂದಿ ಅಥವಾ ಅರಸಿನದ ಪುಡಿ, ಇದರಲ್ಲೆಲ್ಲ ನಾವು ತೆಳುವಾಗಿ ಬಹಳ ತೆಳುವಾಗಿ ಅದನ್ನು ಗಂಜಿಯ ನೀರಿನ ಜೊತೆಗೆ ಮಿಶ್ರ ಮಾಡಬೇಕು. ಮಿಶ್ರ ಮಾಡಿ ಅದನ್ನು ಈ ಬೀಜಗಳನ್ನು ಅದಕ್ಕೆ ಲೇಪ ಮಾಡಬೇಕು, ನೆರಳಿನಲ್ಲಿ ಒಣಗಿಸಬೇಕು. ಈ ಬೀಜಗಳನ್ನು ಯಾವುದೇ ಕಾರಣಕ್ಕೆ ಬಿಸಿಲಲ್ಲಿ ಇಡಬಾರ್ದು, ನೆರಳಿನಲ್ಲಿ ಒಣಗಿಸಿದ ನಂತರ ಅದನ್ನು ನಾವು ಬಿತ್ತನೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿರ್ತದೆ. ತರಕಾರಿ ಕೃಷಿಯಲ್ಲಿ ನೇರವಾಗಿ ಬಿತ್ತನೆ ಮಾಡುವುದರ ಜೊತೆ ಜೊತೆಗೆ ಈ ಪ್ರೋಟ್ರೇಲಿಯು ಕೂಡ ಸಸ್ಯವನ್ನು ಅಭಿವೃದ್ಧಿಪಡಿಸಿ ಉಪಯೋಗಿಸಬಹುದು ಅಂತ ಹೇಳಿದಿರಿ. ಇದರ ಬಗ್ಗೆ ಹೇಳಿ, ಪ್ರೋಟ್ರೇಯ ಒಂದು ಉಪಯೋಗ ಹೇಗೆ, ಅದರ ಒಂದು ಅನುಕೂಲತೆಗಳು ಹೇಗೆ? ನೋಡಿ, ಸೀಡ್ ಟ್ರೇ ಅಂತ ನಾವು ಕರಿತೇವೆ, ಕಪ್ಪನೆ ಒಂದು ಚೆನ್ನೆ ಮಣೆಯ ರೀತಿಯ ಗುಳಿಗುಳಿ ಇರುವಂತಹ ಒಂದು ಪ್ಲಾಸ್ಟಿಕ್ಕಿನ ಒಂದು ಟ್ರೇ ಸಿಗುತ್ತೆ. ಅದರಲ್ಲಿ ನಾವು ಸಂಪೂರ್ಣ ಕಂಪೋಸ್ಟ್ ಆದಂತಹ ಒಳ್ಳೆಯ ಉತ್ತಮ ದರ್ಜೆಯ ಪುಡಿಯಾದ ಗೊಬ್ಬರ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಅದರಲ್ಲಿ ತುಂಬಬೇಕು ಫಸ್ಟಿಗೆ. ಆಮೇಲೆ ಅದರಲ್ಲಿ ಬೀಜ ಬಿತ್ತನೆ ಮಾಡಬೇಕು. ಇದರ ಉದ್ದೇಶ ಏನು ಅಂತಂದರೆ, ನಾವು ಮಣ್ಣಿನಲ್ಲಿ ನೇರವಾಗಿ ಬೀಜ ಬಿತ್ತನೆ ಮಾಡಿದಾಗ ಕೆಲವೊಂದು ಸಲ ಅದಕ್ಕೆ ಬೇರೆ ಬೇರೆ ರೀತಿಯ ಇರುವೆಗಳು ಬಂದು ಅದನ್ನು ತಿನ್ನುವುದು, ಮತ್ತು ಕೀಟಗಳ ಬಾಧೆ ಅಥವಾ ಮಳೆ ಜಾಸ್ತಿ ಬಂದಾಗ ಕೊಳೆತು ಹೋಗುವಂಥದ್ದು, ಈ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕಾಗಿ ಈ ಸೀಡ್ ಟ್ರೇಯನ್ನು ಉಪಯೋಗ ಮಾಡ್ತೇವೆ. ಸೀಡ್ ಟ್ರೇಯಲ್ಲಿ ಬೆಳೆದ ಗಿಡವನ್ನು ಅದು ಒಂದು 4-5 inches ಎತ್ತರಕ್ಕೆ ಬಂದಾಗ ಕೆಳಗಿನಿಂದ ಸ್ವಲ್ಪ ಪ್ರೆಸ್ ಮಾಡಿ ಮೇಲಕ್ಕೆ ಗಿಡವನ್ನು ಎಬ್ಬಿಸಿದಾಗ ಇಡ್ಲಿ ಗಿಣ್ಣಲಿನಿಂದ ಇಡ್ಲಿ ಬಂದಷ್ಟು ಸುಲಭವಾಗಿ ಆ ಗಿಡಗಳು ಬರುತ್ತವೆ. ಅದನ್ನು ನಂತರ ನೀವು ನಾಟಿ ಮಾಡಬಹುದು. ನಾಟಿ ಅನುಕೂಲತೆ ಇದೆ, ಇದರಲ್ಲಿ ಗಿಡ ಒಂದಷ್ಟು ಬಲಿತಿರ್ತದೆ ನೆಡುವ ಆ ಹಂತಕ್ಕಾಗುವಾಗ. ಆಮೇಲೆ ಇರುವೆಗಳು ಮುಟ್ಟುವುದಿಲ್ಲ. ಇರುವೆಗಳು ಯಾಕೆ ತಿನ್ನುವುದಿಲ್ಲ ಅಂತಂದರೆ ನಮ್ಮ ಮನೆಯ ಜಗಲಿಯಲ್ಲಿ ಅಥವಾ ನಮ್ಮ ಕಣ್ಣಿಗೆ ಕಾಣುವಷ್ಟು ಹತ್ತಿರದಲ್ಲಿ ಇದನ್ನು ಇಟ್ಟುಕೊಂಡಾಗ ಸ್ವಲ್ಪ ನೆರಳಿನಲ್ಲೆಲ್ಲ ಬಿಸಿಲು ನೆರಳು ಎರಡೂ ಇರುವಂಥ ಪ್ರದೇಶ, ಮನೆಯ ಹೊರಗೆರಡೆ ಸಿಟ್ಔಟ್ನಲ್ಲಿ ಇಡಬಹುದು ಅಥವಾ ಜಗಲಿಯಲ್ಲಿ ಇಡಬಹುದು. ಆಗ ನಮಗೆ ಅದರಲ್ಲಿ ಒಂದು ವೇಳೆ ಈ ಇರುವೆಗಳು ಬಂದಾಗ ಕೂಡ ಅದನ್ನು ಓಡಿಸಿಯೋ ಅಥವಾ ಅದನ್ನು ಬೇಕಾದಂತಹ ಕ್ರಮ ಕೈಗೊಳ್ಬೋದು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿ. ಜೊತೆಗೆ ಸಾಲಿನಲ್ಲಿ ಒಂದಷ್ಟು ಗಿಡಗಳು ಸತ್ತು ಹೋದರೆ ಇದನ್ನು ರೀಪ್ಲಾಂಟ್ ಮಾಡ್ಬೋದು. ಇನ್ನೊಂದು, ಯಾವುದೇ ತರಕಾರಿ ಬೆಳೆಗಳನ್ನು ಬೆಳೆಯುವಾಗ ಕೃಷಿಯಲ್ಲಿ ಒಂದು ಮಾತಿದೆ, ಸಸ್ಯ ಮಂದ ಫಲ ನಾಸ್ತಿ ಅಂತ. ಅಂದರೆ ಯಾವಾಗ ಸಸ್ಯಗಳು ತೀರ ಹತ್ತಿರ ಹತ್ತಿರವಾಗಿ ನೀವು ಪ್ಲಾಂಟಿಂಗ್ ಮಾಡ್ತೀರೋ ಆವಾಗ ಗಿಡದ ಬೆಳವಣಿಗೆ ಆಗುವುದಿಲ್ಲ, ಕಾಯಿಲೆಗಳು ಜಾಸ್ತಿ, ನಿರೀಕ್ಷೆಯ ಫಸಲು ಬರುವುದಿಲ್ಲ. ಬದನೆ ಅಥವಾ ಬೆಂಡೆ ಗಿಡದಂತಹ ಗಿಡ ಮೂಲಕ ಬೆಳೆಯುವಂತಹ ತರಕಾರಿಗಳಲ್ಲಿ ನಾವು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಕನಿಷ್ಠ 2.5 ಅಡಿ ಅಂತರ ಇಟ್ಟಿರಬೇಕು. ಒಂದು ಗಿಡದ ಎಲೆ ಮತ್ತೊಂದು ಗಿಡದ ಎಲೆಗಳನ್ನು ಸ್ಪರ್ಶಿಸಬಾರದು. ಇನ್ನು ಬಳ್ಳಿ ತರಕಾರಿಗಳು ಕೆಲವೊಂದಿದೆ, ಸೌತೆ ಇರ್ಬೋದು, ಮುಳ್ಳು ಸೌತೆ ಇರ್ಬೋದು, ಅಥವಾ ಹೀರೆಕಾಯಿ, ಸೋರೆಕಾಯಿ, ಈ ಥರ ಬಳ್ಳಿ, ಪಡುವಲಕಾಯಿ, ಇದೆಲ್ಲ ಬಳ್ಳಿಗಳಲ್ಲಿ ಹಬ್ಬುವಂಥ ತರಕಾರಿಗಳು. ಇವುಗಳಲ್ಲಿ 1.5 ಅಡಿ ಅಂತರದಲ್ಲಿ ಇಡಬೇಕಾಗ್ತದೆ. ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದರೆ ಪರಾಗಸ್ಪರ್ಶಕ್ಕೆ ಸಂಬಂಧಪಟ್ಟಂತಹದ್ದು. ಕೆಲವೊಂದು ನೈಸರ್ಗಿಕವಾಗಿಯೇ ಪರಾಗಸ್ಪರ್ಶ ಆಗ್ತದೆ, ಕೆಲವೊಂದು ಸಾರಿ ಕೀಟಗಳ ಮೂಲಕ ಆಗ್ಬೋದು, ಕೆಲವೊಂದು ಸಾರಿ ಕೈಯಿಂದಲೂ ಕೂಡ ಪರಾಗಸ್ಪರ್ಶವನ್ನು ಮಾಡಬೇಕಾಗ್ಬೋದು. ಇದರ ಬಗ್ಗೆ ಹೇಳಿ. ಪ್ರತ್ಯೇಕ ಬೆಳೆಯನ್ನು ನೀವು ಹಾಗೆ ಬೀಜಗಳ ತಳಿ ಬೆಳೆಸುವಂತಹ ಉದ್ದೇಶವಿಟ್ಟುಕೊಂಡು ಮಾಡುವುದಾದರೆ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸ್ವಲ್ಪ ಅಂತರ ಇಡಬೇಕು. ಯಾಕಂತಂದರೆ ಈಗ ಬಿಳಿ ಬೆಂಡೆಯನ್ನು ಬೆಳಿತೀರಿ, ಹಸಿರು ಬೆಂಡೆಯನ್ನು ಬೆಳಿತೀರಿ, ಕೆಂಪು ಬೆಂಡೆಯನ್ನು ಬೆಳಿತೀರಿ ಅಂತ ಇಟ್ಕೊಳ್ಳುವ. ಈ ಸಾಲುಗಳು ತೀರಾ ಹತ್ತಿರ ಹತ್ತಿರ ಇದ್ದಾಗ ಇದು ನೈಸರ್ಗಿಕವಾಗಿ ಪರಾಗಸ್ಪರ್ಶ ಆಗುವಂಥ ಬೆಳೆಗಳು. ಅಲ್ಲಿ ಒಂದಕ್ಕಿಂತ ಒಂದು ಪರಾಗಸ್ಪರ್ಶವಾಗಿ ನಿಮಗೆ ಪ್ಯೂರಿಟಿ ಅಂದರೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟಸಾಧ್ಯವಾಗಬಹುದು. ಉದಾಹರಣೆಗೆ ಈ ಮೀಟರ್ ಅಲಸಂಡೆ ಮತ್ತು ಗಿಡ ಅಲಸಂಡೆ, ಊರ ಅಲಸಂಡೆ, ಇಂಥ ತರಕಾರಿಗಳನ್ನು ಬೆಳೆಯುವಾಗ ಪ್ರತ್ಯೇಕವಾಗಿ ಬಹಳ ದೂರದಲ್ಲಿದ್ದರೆ ಬಹಳ ಒಳ್ಳೆಯದು ಬೀಜಗಳ ಆಯ್ಕೆಯ ದೃಷ್ಟಿಯಿಂದ. ಫಸಲು ನಮ್ಮ ಮನೆ ಉಪಯೋಗಕ್ಕಾದರೆ ಹೇಗಾದರೂ ಪರವಾಗಿಲ್ಲ, ಬೀಜಗಳನ್ನು ಆಯ್ಕೆ ಮಾಡುವ ಉದ್ದೇಶಕ್ಕೆ ನಾವು ಬೆಳೆಸುವಾಗ ಅದನ್ನು ಸಾಲುಗಳನ್ನು ಸ್ವಲ್ಪ ದೂರದಿಂದಲೇ ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ಒಂದಕ್ಕೊಂದು ಪರಾಗಸ್ಪರ್ಶ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಕೆಲವೊಂದು ಬೆಳೆಗೆ ನೀವು ಹೇಳಿದ ಹಾಗೆ ಕೈಯಿಂದ ಪರಾಗಸ್ಪರ್ಶ ಮಾಡಬೇಕಾಗ್ತದೆ. ಕೆಲವು ಉದಾಹರಣೆ, ವಿಶೇಷವಾಗಿ ಚೀನಿಕಾಯಿ ಅಥವಾ ಸಿಹಿ ಕುಂಬಳ ಅಂತ ನಾವು ಕರೆಯುವಂಥ ಬೆಳೆಯಲ್ಲಿ ತುಂಬ ಜನರ ಸಮಸ್ಯೆ, ಹೂವಾಗ್ತದೆ, ಕಾಯಿ ಕಚ್ಚೋದಿಲ್ಲ, ಕಾಯಿ ಕಚ್ಚಿದ್ರೂ ನಿಲ್ಲೋದಿಲ್ಲ, ಎಲ್ಲ ಕೊಳತು ಹೋಗ್ತದೆ ಅಂತ. ಯಾವ ಕಾರಣಕ್ಕೆ ಅಂತಂದರೆ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಪರಾಗಸ್ಪರ್ಶ ಆಗದೇ ಇದ್ದದ್ರಿಂದ ಅದು ಕೊಳೆಯುವಂತಹ ಅಥವಾ ಅರ್ಧಕ್ಕೆ ಅದರ ಬೆಳವಣಿಗೆ ನಿಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ. ಸೋರೆಕಾಯಿಯಲ್ಲೂ ಅದೇ ಸಮಸ್ಯೆ. ಸೋರೆಕಾಯಿಯಲ್ಲಿ ಚೀನಿಕಾಯಿಗೆ ಅಥವಾ ಸೀಕುಂಬಳಕ್ಕೆ ಹೋಲಿಸಿದರೆ ಸೋರೆಕಾಯಿಯಲ್ಲಿ ಕಡಿಮೆ, ಸೋರೆಕಾಯಿಯಲ್ಲಿ ಬರ್ತದೆ ಇಲ್ಲ ಅಂತಲ್ಲ. ಇನ್ನೊಂದು ವಿಷಯ ಬಹುಶಃ ಈ ಹಣ್ಣು ನೋಣಕ್ಕೆ ಸಂಬಂಧಪಟ್ಟಂತಹದ್ದು. ನೀವು ಈ ಚೀನಿಕಾಯಿ ಅಂತ ಹೇಳಿದ್ರಿ ಅಥವಾ ಎಲ್ಲ ಇಂಥ ಒಂದು ಗೋಡ್ಸ್ ಈ ತರಕಾರಿಗಳಲ್ಲಿ ಇದು ಜಾಸ್ತಿ ಅಂತ ಹೇಳಿ, ಇದರ ನಿರ್ವಹಣೆ ಹೇಗೆ ಹಣ್ಣಿನ ನೋಣಗಳು? ಸಾಮಾನ್ಯವಾಗಿ ಎಲ್ಲದಕ್ಕೂ ಸಿಂಪರಣೆ ಮಾಡಬೇಕಾಗ್ತದೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಫ್ರೆಶ್ ಬೂದಿ, ಒಲೆ ಬೂದಿಯನ್ನು ಚಿಮುಕಿಸುವುದರೊಂದಿಗೆ ಇದನ್ನು ಮಾಡ್ಬೋದು. ಮತ್ತು ಇನ್ನು ಫಸಲು ಬಂದ ನಂತರ ನಾವು ಅದಕ್ಕೆ ಪ್ಲಾಸ್ಟಿಕ್ ತೊಟ್ಟೆಯನ್ನು ಕವರ್ ಮಾಡ್ತೇವೆ. ಈಗ ಹಾಗಲಕಾಯಿ ಇರ್ಬೋದು, ವಿಶೇಷವಾಗಿ ಬಾಧೆ ಮಾಡುವಂಥದ್ದು ಹಾಗಲಕಾಯಿಯಲ್ಲಿ, ಆಮೇಲೆ ಪಡುವಲಕಾಯಿಯಲ್ಲಿ ಅಥವಾ ಎಲ್ಲ ಹೀರೆಯಲ್ಲಿ ಕೂಡ ನಾವೇನು ಮಾಡ್ತೇವೆ ಅಂದರೆ ಇದಕ್ಕೆ ಒಂದು ರೀತಿಯ ಪ್ಲಾಸ್ಟಿಕ್ ತೊಟ್ಟೆ ಹಾಕೋದು. ಅಂದರೆ ಪ್ಲಾಸ್ಟಿಕ್ ಕೆಳಗಡೆ ಓಪನ್ ಇರ್ತದೆ, ಗಾಳಿ ಆಡಬೇಕು, ಅದಕ್ಕೆ ಮೇಲಿಂದ ಅದನ್ನು ಪಿನ್ ಮಾಡಿಬಿಡ್ತೇವೆ. ಇದು ಯಾವ ಹಂತದವರೆಗೆ ಅಂದರೆ ಅದನ್ನು ಸಾಧಾರಣ ಅದು ಬಲಿತು ಬೀಜಕ್ಕೆ ಸಿದ್ಧ ಆಗುವವರೆಗೂ ಈ ತೊಟ್ಟೆಯನ್ನು ನಾವು ತೆಗೆಯುವುದಿಲ್ಲ. ಈ ರೀತಿಯಲ್ಲಿ ಪ್ರತಿಯೊಂದು ಕಾಯಿಗೆ ಪ್ಲಾಸ್ಟಿಕ್ ತೊಟ್ಟೆಯನ್ನು ಕಟ್ಟುವುದರ ಮೂಲಕ ನಿರ್ವಹಣೆ ಮಾಡ್ಬೋದು. ಆಮೇಲೆ ಬೀಜದ ಸಂಗ್ರಹಣೆ ಹೇಗೆ ಅಂತ ಹೇಳಿ, ಕೆಲವಷ್ಟು ಸರಿ ಈಗ ಈ ಹೀರೆ ಆಗ್ಬೋದು ಅಥವಾ ಗೋರ್ಸಿ ಇಂಥದ್ದನ್ನು ಹಾಗೆ ಸಿಪ್ಪೆ ಸಮೇತ ಇಡುವಂಥ ಒಂದು ಅಭ್ಯಾಸ ಇರ್ತದೆ. ಕೆಲವೊಂದು ಬೀಜವನ್ನು ಪ್ರತ್ಯೇಕ ಮಾಡಿ ಸಂಗ್ರಹಿಸಿ ಇಡುವಂಥದ್ದು, ಈಗ ಟೊಮೆಟೊ ಆಗ್ಬೋದು ಅಥವಾ ಬದನೆ ಆಗ್ಬೋದು, ಹಸಿಮೆಣಸು ಆಗ್ಬೋದು, ಇಂಥದ್ದನ್ನು ಬೀಜವನ್ನು ಪ್ರತ್ಯೇಕಿಸಿ ಇಡುವಂಥದ್ದು, ಇದರ ಬಗ್ಗೆ ಹೇಳಿ. ಸ್ವಂತ ಉಪಯೋಗಕ್ಕೆ ಮನೆಯಲ್ಲಿ ಮಾಡಿಕೊಳ್ಳುವವರಿಗೆ ಸೋರೆಕಾಯಿಯಂತಹ ಒಣಗಿದ ಸೋರೆಕಾಯಿಯಂತಹ ಮೊದಲು ಏನು ಮಾಡ್ತಿದ್ರು ಅಂದರೆ ಸೋರೆಕಾಯಿಗೆ ಒಂದು ಸಣ್ಣ ಬುರುಡೆ ಸೋರೆಕಾಯಿ ಬುರುಡೆಯಲ್ಲಿ ಸಂಗ್ರಹ ಮಾಡಿ ಎಲ್ಲಿ ನಾವು ಒಲೆಗೆ ಬೆಂಕಿ ಹಾಕ್ತೇವೆ, ಉದಾಹರಣೆಗೆ ಬಿಸಿನೀರಿಗೆ ಬೆಂಕಿ ಹಾಕುವಂತಹ ಜಾಗದಲ್ಲೆಲ್ಲ ನೇತಾಡಿಸ್ತಾ ಇದ್ದೆವು. ಈಗ ಕಾಲ ಬದಲಾಗಿದೆ, ಅಂತಹ ಈಗ ಆ ಬಿಸಿನೀರು ಸ್ನಾನದ ಬಿಸಿನೀರಿಗೆ ಬೆಂಕಿ ಉರಿಸುವಂಥ ಪದ್ಧತಿ ಭಾಳ ಅಪರೂಪಕ್ಕೆ ದೂರ ದೂರಕ್ಕೆ ಇದೆ, ಹಳ್ಳಿಗಳಲ್ಲಿ ಮಾತ್ರ ಇರಬಹುದಷ್ಟೇ. ಅಂಥ ಸಂದರ್ಭದಲ್ಲಿ ನಾವು ಬೀಜಗಳಕ್ಕಾಗಿ ಆಯ್ಕೆ ಮಾಡಿದಂತಹ ಕಾಯಿ ಪೂರ್ತಿ ಬೆಳವಣಿಗೆ ಆದ ನಂತರ ಅದರನ್ನು ಬೀಜ ಪ್ರತ್ಯೇಕ ಮಾಡಬೇಕು. ಅಂದರೆ ಹೀರೆಕಾಯಿಯಿಂದ, ಸೋರೆಕಾಯಿಯಿಂದ, ಮುಳ್ಳು ಸೌತೆಯಿಂದ, ಸೌತೆಕಾಯಿಯಿಂದ ಎಲ್ಲ ಬೀಜವನ್ನು ಪ್ರತ್ಯೇಕ ತೆಗೆದು ಆದಷ್ಟು ನೆರಳಿನಲ್ಲಿ ಅದನ್ನು ಒಣಗಿಸುವುದು ಸೂಕ್ತ. ಬಿಸಿಲಲ್ಲಿ ಇಡಬಾರ್ದು ಅದನ್ನು. ಬಿಸಿಲಲ್ಲಿ ಇಟ್ಟರೆ ಬೀಜಗಳ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ತದೆ, ಅದರಲ್ಲಿ ಮೊಳಕೆ ಬರುವಂತಹ ಪ್ರಮಾಣ ಕಡಿಮೆ ಆಗ್ತದೆ. ಸ್ವಲ್ಪ ಬಿಸಿಲು ನೆರಳು ಇರುವಂಥ ಜಾಗದಲ್ಲಿ ಅದನ್ನು ಒಣಗಿಸಬೇಕು. ಹೆಚ್ಚು ಕಮ್ಮಿ ಒಂದು ವಾರ ಅಥವಾ 10 ದಿವಸದಿಂದ ಜಾಸ್ತಿ ಬೇಕಾಗ್ತದೆ ಕೆಲವೊಂದು ಬೀಜಗಳಿಗೆ. ಆಯ್ಕೆ ಮಾಡಿದಂತಹ ಬೀಜಗಳನ್ನು ಭದ್ರವಾಗಿ ನಾವು ಬೆಚ್ಚಗೆ ಇರುವಂತಹ ಯಾವುದೇ ಒಂದು ಡಬ್ಬದಲ್ಲಿರ್ಬೋದು ಅಥವಾ ಬೇರೆ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಬೋದು. ಹಾಗೆ ಸ್ವಂತ ಉಪಯೋಗಕ್ಕೆ, ನನ್ನ ಸ್ವಂತ ಅಭಿಪ್ರಾಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಫ್ರಿಡ್ಜಲ್ಲಿ ಇಟ್ಬಿಡ್ತೇವೆ. 2 ವರ್ಷದ ಹಿಂದಿನ ಮುಳ್ಳು ಸೌತೆ ಬೀಜ ನನಗೆ ಕಳೆದ ವರ್ಷ ಮೊಳಕೆ ಬಂದು, ನನಗಂದರೆ ಬೇರೆ ಬೀಜ ಸಿಗಲಿಲ್ಲ ಅವಾಗ, ಪಕ್ಕನೆ ಹುಡುಕುವಾಗ ಫ್ರಿಡ್ಜ್ನೊಳಗೆ ಇಟ್ಟ ಒಂದು ಪ್ಯಾಕೆಟು ಮುಳ್ಳು ಸೌತೆ ಬೀಜ ಸಿಕ್ಕಿತ್ತು, ಅದನ್ನು ಬಿತ್ತನೆ ಮಾಡಿದ್ದೇವೆ. ಅದರಲ್ಲಿ ಸಾಧಾರಣ 25ರಲ್ಲಿ ಒಂದು 20ಕ್ಕಿಂತ ಹೆಚ್ಚಿನ ಗಿಡಗಳು ಮೊಳಕೆ ಬಂದಿವೆ. ಅದರಲ್ಲಿ ಬಹಳ ಸತ್ವಯುತವಾದಂತಹ ಒಳ್ಳೆಯ ಮುಳ್ಳು ಸೌತೆ ನಮಗೆ ಮನೆ ಉಪಯೋಗಕ್ಕೆ ಸಿಕ್ಕಿದೆ. ಅಂದ್ರೆ ಈಗ ಈ ಬೀಜದ ಒಂದು ಜೀವಿತಾವಧಿ ಎಷ್ಟು ಅಂತ, ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಇದೆ ಅಂತ ನಾವು ಮಾತನ್ನು ಕೇಳಿದ್ದೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಬೀಜಗಳ ಸಾಮಾನ್ಯವಾಗಿ ಅದರ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತದಲ್ಲ, ಅದು 6 ತಿಂಗಳು. 6 ತಿಂಗಳು, 6 ತಿಂಗಳಿಂದ 1 ವರ್ಷ ಮ್ಯಾಕ್ಸಿಮಮ್, ಅಂದರೆ 1 ವರ್ಷದವರೆಗೆ ಇಟ್ಟುಕೊಳ್ಬೋದು. ಭದ್ರವಾಗಿ ಗಾಳಿ ಆಡದಂತಹ ಬೆಚ್ಚನೆಯ ಜಾಗದಲ್ಲಿ ಇಡೋದಾದರೆ 1 ವರ್ಷದವರೆಗೆ ಇಡಬಹುದು. ಆದರೂ ಅದರಲ್ಲಿ ಜರ್ಮಿನೇಷನ್ ಪ್ರಾಬ್ಲಮ್ ಬರ್ತದೆ ಕೆಲವೊಂದು ಸಲ. 6 ತಿಂಗಳಿಗೆ ಯಾವುದೇ ತೊಂದರೆ ಇಲ್ಲ, ಸರಿಯಾದ ಸಮಯದಲ್ಲಿ ಉಪಯೋಗ ಮಾಡಬೇಕು. ಈ ಬೀಜಗಳಿಗೆ ಹುಳ ಹುಪ್ಪಟೆಗಳು ಬರ್ತವಲ್ಲ, ಅದಕ್ಕೆ ಏನು ಮಾಡೋದು? ಅರಿಶಿನ ಹಾಕಿದ್ರೆ ಆಗ್ತದ? ಬೀಜಗಳನ್ನು ಬಿತ್ತನೆಗೆ ಮೊದಲು ಬೀಜೋಪಚಾರ ಮಾಡಿದರೆ ಹುಳ ಹುಪ್ಪಟ ಬರುವುದಿಲ್ಲ. ಮತ್ತು ಪ್ಯಾಕೆಟ್ನಲ್ಲಿ ನೀವು ಬೀಜಗಳನ್ನು ಇಟ್ಟಿದ್ದಾಗ ಹುಳ ಹುಪ್ಪಟೆ ಬರ್ತದೆ ಅಂತಾದರೆ ವಾಪಸ್ ಒಮ್ಮೆ ಅದನ್ನು ಸ್ವಲ್ಪ ಬಿಸಿಲಿಗಿಟ್ಟು, ಒಂದು ನೆರಳು ಬಿಸಿಲು ಆಗ ಹೇಳಿದಾಗೆ ಒಮ್ಮೆ ಬಿಸಿ ಮಾಡಿ ಅದನ್ನು ಪುನಃ ರಕ್ಷಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಬೆಂಡೆ ಗಿಡ ಆಗ್ಬೋದು, ಯಾವುದೇ ಒಂದು ತರಕಾರಿ ಗಿಡ ಆಗ್ಬೋದು, ಯಾವ ಬೀಜವನ್ನು ಅಥವಾ ಯಾವ ಕೋಡನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ, ಮೊದಲಿನ ಫಸಲು, ಮಧ್ಯದ ಫಸಲು, ಕೊನೆಯ ಫಸಲು? ಜನರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ಹೇಳ್ತಾರೆ ಮೊದಲು ಬಿಟ್ಟ ಬೆಂಡೆ 1ನೇದು ಉತ್ತಮ ಅಂತೇಳಿ. ಹಾಗೆ ಕೆಲವರು ಹೇಳ್ತಾರೆ 1ನೇದು ಬೇಡ, 2, 3, 4 ಈ ಥರದ ಬೆಂಡೆಗಳನ್ನು ಇಟ್ಟುಕೊಳ್ಬೇಕು. ಬೇಗ ಬಿಟ್ಟ ಬೆಂಡೆಯಲ್ಲಿ ಬೇಗ ಗಿಡ ಆಗ್ತದೆ, ಬೇಗ ಮೊಳಕೆ ಇದು ಫಸಲು ಬರ್ತದೆ ಅಂತ ಹೇಳುವ ಒಂದು ಸಾಮಾನ್ಯ ನಂಬಿಕೆ ಕೆಲವು ಜನರದ್ದು. ನಾವೇನು ಮಾಡ್ತೇವೆ ಅಂದರೆ ಪ್ರತಿ ಬೆಂಡೆಯಲ್ಲಿ ಬೀಜಕ್ಕೆ ನಾವು ಆಯ್ಕೆ ಮಾಡಿಕೊಂಡಾಗ ಅದರ ಬುಡಭಾಗದಿಂದ ತೆಗೊಳ್ಳೋದು ಕಡಿಮೆ. ನಾವು ಬುಡದಿಂದ 1-2 ಇಂಚ್ ಬಿಟ್ಟು ಮತ್ತಿನ ಭಾಗವನ್ನು ನಾವು ಬೀಜ ಆಯ್ಕೆ ಮಾಡಿಕೊಳ್ತೇವೆ. ಬುಡದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಹಾಗೆ ವಿಶೇಷವಾಗಿ ವ್ಯತ್ಯಾಸ ಬರುವುದಿಲ್ಲ ಅದರಲ್ಲಿ. ಕೆಲವರದ್ದು ಕೆಲವು ರೀತಿಯ ಅಭಿಪ್ರಾಯಗಳಿದೆ, ಭಿನ್ನ ಅಭಿಪ್ರಾಯ ಇದೆ ಅದರಲ್ಲಿ. ನಾವು ಇಂಥದ್ದೇ ಮೊದಲನೆಯ ಬೆಂಡೇ ಆಗಬೇಕು ಅಥವಾ ಕೊನೆಯ ಬೆಂಡೆ ಆಗುವುದಿಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಆರೋಗ್ಯಯುತವಾಗಿರಬೇಕಾದ್ದು ಮುಖ್ಯ ನಮಗೆ. ಯಾಕಂದರೆ ಬರೀ 1 ಬೆಂಡೆಯಲ್ಲಿ 2 ಬೆಂಡೆಯಲ್ಲಿ ನಮಗೆ ಬೀಜದ ಪೂರೈಕೆ ಮಾಡೋದು ಕಷ್ಟ. ಹೌದು. ರಾಜಶೇಖರವರೀಗ ಕೆಲವೊಂದು ತರಕಾರಿ ತಳಿಗಳಲ್ಲಿ, ಈಗ ಬದನೆ ಆಗ್ಬೋದು ಅಥವಾ ಮೆಣಸು ಆಗ್ಬೋದು ಅಥವಾ ಬೇರೆ ಬೇರೆ ಇಂಥ ತರಕಾರಿಗಳಲ್ಲಿ ಸಸ್ಯವನ್ನು ಅಭಿವೃದ್ಧಿಪಡಿಸಿದ, ಸಾಮಾನ್ಯವಾಗಿ ಹೇಳುವಂಥದ್ದು ನರ್ಸರಿ ಬೆಡ್ ಅಂಥೇಳಿ, ಇಂಥದ್ರಲ್ಲಿ ಸಸ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು ನಂತರ ಪುನರ್ನಾಟಿ ಮಾಡುವಂಥದ್ದು, ಈ ಬಗ್ಗೆ ಹೇಳಿ ಇದರ ಒಂದು ಸಾಧಕ ಬಾಧಕಗಳು. ವಿಶೇಷವಾಗಿ ಬದನೆ, ಟೊಮೆಟೊ, ಹರಿವೆ ಈ ಥರದ ಬೆಳೆಗಳನ್ನೆಲ್ಲ ನೆಲದ ಮೇಲೆ ಬೆಡ್ ಮಾಡಿ ಮೊದಲು ಗಿಡಗಳನ್ನು ಮಾಡ್ತಾರೆ. ಯಾಕಂತಂದರೆ ಒಂದು ಅಷ್ಟು ಸಣ್ಣ ಗಿಡಗಳನ್ನು, ಸಣ್ಣ ಬೀಜಗಳನ್ನು ನಾವು ಪ್ರತ್ಯೇಕವಾಗಿ ಹಾಕಿ ಮಾಡುವುದು ಭಾಳ ಕಷ್ಟ, ಗೊತ್ತಾಗುವುದಿಲ್ಲ. ಎರಡನೇದಾಗಿ ಗಿಡ ಸ್ವಲ್ಪ ಬಲಿತು ಅದು ದೊಡ್ಡದಾದ ನಂತರ ತೆಗೆದು ನಮಗೆ ಅಷ್ಟು ಸಂಖ್ಯೆಯಲ್ಲಿ ಗಿಡ ಬೇಕಾಗುವುದಿಲ್ಲ. ಈಗ ಒಂದು ಬದನೆ ಸಾಲಿನ ಗಿಡದಲ್ಲಿ ಹೆಚ್ಚಂದರೆ 10-12 ಗಿಡಗಳನ್ನು ಸಾಮಾನ್ಯವಾಗಿ, ಅಥವಾ 15 ಗಿಡ ಬೇಕಾಗುವುದು ನಮಗೆ. 15ೇ ಬೀಜ ಹಾಕಿದರೆ ಆವಾಗ ಬಂದ ಎಲ್ಲ ಮೊಳಕೆ ಬಂದ ಪ್ರತಿಯೊಂದು ಗಿಡಗಳು ಬಲಿಷ್ಠವಾಗಿ ಇರಲೇಬೇಕು ಅಂತ ಏನಿಲ್ಲ. ಅದಕ್ಕೆ ಏನು ಮಾಡ್ತೇವೆ ಅಂತಂದರೆ, ಫಸ್ಟಿಗೆ ನಾವೊಂದು ಸುಡುಮಣ್ಣು, ಆಮೇಲೆ ಸ್ವಲ್ಪ ಕಸ ಕಡ್ಡಿ, ಕೆಂಪು ಮಣ್ಣು ಎಲ್ಲ ಮಿಶ್ರಣ ಮಾಡಿ ನೆಲದಿಂದ ಒಂದು ಅರ್ಧ ಅಡಿ ಎತ್ತರದ ಒಂದು ಬೆಡ್ ಮಾಡ್ಕೊಳ್ತೇವೆ, ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಕೂಡ ಇದನ್ನು ತಯಾರು ಮಾಡ್ಕೊಳ್ಬೋದು. ಗೊಬ್ಬರ ಮಣ್ಣು ಮಿಶ್ರಣ ಮಾಡಿ ಅದಕ್ಕೆ ಸುಡುಮಣ್ಣು ಇದ್ದರೆ ಸುಡುಮಣ್ಣು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ಸೇರಿಸಿ ಮಿಶ್ರಣ ಮಾಡಿ ಒಂದು 6 ಇಂಚು ದಪ್ಪಕ್ಕೆ ಅಥವಾ ಒಂದು ಅದೇ ಒಂದು 1.25 ಅಡಿ ಎತ್ತರಕ್ಕೆ ಒಂದು ಬೆಡ್ ಅಂತ ಮಾಡ್ಕೊಳ್ತೇವೆ. ಅದರಲ್ಲಿ ಬಿತ್ತನೆ ಮಾಡಬೇಕು. ಬೀಜವನ್ನು ಬಿತ್ತನೆ ಮಾಡಿ ಅದಕ್ಕೆ ತೆಳುವಾಗಿ ನೀರು ಹಾಯಿಸಬೇಕು, ಜಾಸ್ತಿ ನೀರು ಕೊಡಬಾರ್ದು. ಈ ಥರ ನೀರು ಹಾಯಿಸಿದ ನಂತರ ಅದರಲ್ಲಿ ಗಿಡಗಳು ಬರ್ತವೆ. ಆ ಗಿಡಗಳಲ್ಲಿ ಬಲಿಷ್ಠವಾದ ಗಿಡಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನೆಡುವುದು ಉತ್ತಮ. ಮತ್ತು ಹರಿವೆ ಬೀಜದಂಥ ಹರಿವೆ ಅಂತಹ ಸಸ್ಯಗಳನ್ನು ಬೆಳೆಸುವಾಗ ಪ್ರತಿಯೊಬ್ಬರು ಇದೇ ರೀತಿಯಲ್ಲೇ ಮಾಡ್ತಾರೆ. ಹರಿವೆ ಪ್ರತ್ಯೇಕ ಪ್ರತ್ಯೇಕ ಒಂದೊಂದೇ ಗಿಡವನ್ನು ದೂರ ದೂರಾಗಿ ನೆಟ್ಟುವಂಥ ಒಂದು ಕೃಷಿ ಅಲ್ಲ ಅದು. ಅದನ್ನು ಹರಿವೆ ಕಳ ಅಂತಲೇ ನಮಗೆ ಲೋಕಲ್ ಭಾಷೆಯಲ್ಲಿ ಕರೆಯುವುದಾದರೆ ಪದ ಕಳ. ಅದನ್ನೊಂದು ಬೆಡ್ ಟೈಪ್ ಮಾಡಿ ಅಲ್ಲಿಯೇ ಹರಿವೆ ಬೆಳಿತೇವೆ ನಾವು. ಅಲ್ಲಿ ಬಲಿಷ್ಠವಾದ ಗಿಡಗಳನ್ನು ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ತೇವೆ. ಆಗ ಉಳಿದ ಗಿಡಗಳಿಗೆ ಸ್ವಲ್ಪ ಅಲ್ಲಿ ಗಾಳಿ ಬೆಳಕು ಬರ್ತದೆ, ಅವು ಉಳಿದಂಥ ಗಿಡಗಳು ಮತ್ತೆ ಬೆಳವಣಿಗೆ ಆಗುತ್ತೆ. ಆವಾಗ ವರ್ಷ ಪೂರ್ತಿ ನಮಗೆ ಅಥವಾ ಆ ಸೀಸನ್ ಪೂರ್ತಿ ನಮಗೆ ಒಳ್ಳೆಯ ಸಸ್ಯ ತರಕಾರಿಗಳು ಸಿಗುತ್ತವೆ. ವಿಶೇಷವಾಗಿ ಹರಿವೆಯಲ್ಲಿ ನಾನು ಹೇಳಿದ್ದು ಟೊಮೆಟೊ ಅಥವಾ ಬದನೆ ಗಿಡಗಳಂಥ ಸಂದರ್ಭದಲ್ಲಿ ಅಲ್ಲಿ ಉತ್ತಮ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹಾಕಿದಂಥ ಎಲ್ಲ ಬೀಜಗಳು ಉತ್ತಮ ಗುಣಮಟ್ಟದ ಗಿಡ ಆಗಬೇಕು ಅಂತ ಏನಿಲ್ಲ, ನಿಯಮ ಇಲ್ಲ. ಅದು ಪ್ರಕೃತಿಯಲ್ಲಿ ತೀರಾ ಸಹಜ ಅದು. ಈಗ ಹಾಗೆ ನೋಡೋದಾದರೆ ಅಡಿಕೆ ತೋಟದಲ್ಲಿ ಎಲ್ಲವೂ ಅಡಿಕೆಗಳು, ಎಲ್ಲ ಅಡಿಕೆ ಮರವು ಬೀಜದ ಅಡಿಕೆ ಅಲ್ವ? ಹೌದು. ಎಲ್ಲ ಮರದಿಂದಲೂ ಬೀಜ ಆಯ್ಕೆ ಮಾಡಿಕೊಳ್ಳಬಹುದಲ್ವ? ಈಗ ನಾವು ಫಸ್ಟ್ ತಂದೊಮ್ಮೆ ಗಿಡ ಮಾಡುವಾಗ ಯಾವುದೋ ಒಂದು ಒಳ್ಳೆಯ ತೋಟದಿಂದ ಅಡಿಕೆ ಗಿಡಗಳನ್ನು ತಂದು ಆಯ್ಕೆ ಮಾಡಿದಂಥ ಗಿಡಗಳು ಪ್ರತ್ಯೇಕ ಪುನಃ ಅದರಲ್ಲಿ ನಾವು ಬೀಜದ ಆಯ್ಕೆ ಗಿಡಗಳು ಯಾಕೆ ಆಯ್ಕೆ ಮಾಡಿದ್ರೆ ಇದರಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿರ್ತವೆ. ಹೌದು. ಆಮೇಲೆ ಈಗ ತರಕಾರಿ ಗಿಡವನ್ನು ಅಭಿವೃದ್ಧಿಪಡಿಸಿ ನೆಡುವಂಥ ಒಂದು ಸಂದರ್ಭದಲ್ಲಿ ಒಂದು ಬುಡದಲ್ಲಿ ಒಂದೇ ಗಿಡವನ್ನು ನಾಟಿ ಮಾಡೋದು ಒಳ್ಳೆಯದು ಅಥವಾ ಎರಡೆರಡು ನೆಡ್ಬೋದಾ? ಒಂದು ಬುಡದಲ್ಲಿ ಒಂದೇ ಸಾಕು. ಎರಡು ಗಿಡ ಕೆಲವರು ನೆಡ್ತಾರೆ, ಯಾವ ಗಿಡ ಸ್ವಲ್ಪ ಸ್ಟ್ರಾಂಗ್ ಸ್ವಲ್ಪ ಬಲಿಷ್ಠವಾಗಿ ಬರ್ತದೆ ಆ ಗಿಡವನ್ನು ಇಡ್ತಾರೆ, ಇನ್ನೊಂದು ಸ್ವಲ್ಪ ವೀಕ್ ಗಿಡ ಅಂತ ಅನಿಸಿದ್ದನ್ನು ಇದು ಪ್ರಯೋಜನ ಇಲ್ಲ ಅಂತ ಇದ್ದದನ್ನು ಸ್ವಲ್ಪ ದಿವಸ ಆಗುವಾಗ ಕಿತ್ತು ತೆಗಿತಾರೆ. ಒಂದು ಬುಡದಲ್ಲಿ ಒಂದೇ ಗಿಡ. ಆಗ ಹೇಳಿದಾಗೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಗಿಡದಿಂದ ಗಿಡಕ್ಕೆ ಅಂತರ ಬಹಳ ಪ್ರಾಮುಖ್ಯವಾದ್ದು. ಹೌದು. ಇನ್ನೊಂದು ವಿಷಯ, ನೇರವಾಗಿ ಮಣ್ಣಿನಲ್ಲಿ ನೆಡುವುದಕ್ಕೂ ಗ್ರೋ ಬ್ಯಾಗ್ ಅಥವಾ ಇಂಥ ಒಂದು ಚೀಲದಲ್ಲಿ ನೆಟ್ಟು ನೆಡುವುದಕ್ಕೂ ಏನು ವ್ಯತ್ಯಾಸ ಇದೆ? ಗ್ರೋ ಬ್ಯಾಗ್ ಈಗ ಇತ್ತೀಚಿನ ಒಂದು 8-10 ವರ್ಷದ ಇತ್ತೀಚಿನ ಬೆಳವಣಿಗೆ, ಅಥವಾ ಗೋಣಿ ಚೀಲದ ಏನೋ ಗೋಣಿ ಚೀಲದಲ್ಲಿ ಬೆಳವಣಿಗೆ. ಅದು ಎಲ್ಲಿಂದ ಹುಟ್ಟಿತು ಅಂದರೆ ಜಾಗದ ಸಮಸ್ಯೆ ಇದ್ದಲ್ಲಿ. ಉದಾಹರಣೆಗೆ ಪಟ್ಟಣದ ನಾಗರಿಕರು ತುಂಬ ಜನರಿಗೆ ಟ್ಯಾರಸ್ ಗಾರ್ಡನ್ ಅಂತ ಪ್ರಾರಂಭ ಮಾಡಿದರು. ಟ್ಯಾರಸ್ ಗಾರ್ಡನ್ ಮಾಡುವಾಗ ಅವರಿಗೆ ನೆಲದಲ್ಲಿ ಮಾಡುವಷ್ಟು ಸ್ಥಳಾವಕಾಶ ಇಲ್ಲದವರು ಎಲ್ಲ ಕಂಪೌಂಡ್ ಮನೆಗಳಲ್ಲಿ ಇರ್ತಾರೆ. ಹಾಗಂತ ಅವರ ಸ್ವಂತಕ್ಕೆ ತರಕಾರಿ ಉಪಯೋಗ ಮಾಡುವವರು ಸ್ವಂತದಿಂದ ಬೆಳಿಬೇಕು ಅಂತ ಹೇಳುವ ಒಂದು ಆಸಕ್ತಿಯಲ್ಲಿರ್ತಾರೆ. ಅವರಿಗೋಸ್ಕರ ಮಾಡಿದಂಥ ಒಂದು ವ್ಯವಸ್ಥೆ. ಗ್ರೋ ಬ್ಯಾಗ್ನಲ್ಲಿ ಬೆಳೆದರೆ ಏನು ಸಮಸ್ಯೆ ಏನಿಲ್ಲ. ಗ್ರೋ ಬ್ಯಾಗಿನಲ್ಲಿ ಬೆಳೆಯುವಾಗ ಮಣ್ಣು ಗೊಬ್ಬರ ಮಿಶ್ರಣ ಮಾಡಿ ಅದರಲ್ಲಿ ತುಂಬಿದರೆ ಅದಕ್ಕೆ ನಾವು ಮತ್ತೆ ಆ ಸೀಸನಿಗೆ ಅದು ಪರವಾಗಿಲ್ಲ. ಮುಂದೆ ಏನು ಮಾಡಬೇಕು, ಈಗ ಒಂದು ಸೀಸನಲ್ಲಿ ಕ್ರಾಪ್ ನೀವು ಕೊಯ್ದಾಯಿತು, ಈಗ ಗ್ರೋ ಬ್ಯಾಗಿನಲ್ಲಿ ನೀವು ಬೆಂಡೆ ಬೆಳೆದಿದ್ದೀರಿ, ಬೆಂಡೆ ಕೊಯ್ದಾಯಿತು, ಬೆಂಡೆ ಗಿಡ ಸತ್ತಾಯಿತು, ಅದೇ ಮಣ್ಣಿನಲ್ಲಿ ಪುನಃ ಮತ್ತೊಂದು ಗಿಡವನ್ನು ನೀವು ನೆಡುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಒಮ್ಮೆ ಆ ಮಣ್ಣನ್ನು ನೀವು ಬದಲಿಸಿ ರೀಪಾಟ್ ಮಾಡೋದು ಎಲ್ಲಕ್ಕಿಂತ ಒಳ್ಳೆಯ ಸಿಸ್ಟಮ್. ಅಥವಾ ಅದೇ ಮಣ್ಣನ್ನಾದರೆ ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಅದಕ್ಕೆ ಮತ್ತೊಂದಷ್ಟು ಕಾಂಪೋಸ್ಟ್ ಗೊಬ್ಬರಗಳನ್ನು ಕಾಡು ಮಣ್ಣನ್ನು ಸೇರಿಸಿ ಮತ್ತೆ ಗೋಣಿ ಚೀಲಕ್ಕೆ ತುಂಬಿ ಅದರಲ್ಲಿ ಬೆಳೆಸಬೇಕು. ಒಂದೇ ಸಲ ತುಂಬಿದ ಮಣ್ಣು ನಿಮಗೆ 4-5 ವರ್ಷಕ್ಕೆ ಬರುವುದಿಲ್ಲ. ಗ್ರೋ ಬ್ಯಾಗ್ ಬರ್ತದೆ, 5 ವರ್ಷದ ಬಾಳ್ವಿಕೆ ನನ್ನಲ್ಲೇ ಬಂದಿದೆ, ಅದು 5 ವರ್ಷದ ಬಾಳ್ವಿಕೆ ಬರ್ತದೆ ಗ್ರೋ ಬ್ಯಾಗಿಗೆ. ಆದರೆ ನಮ್ಮ ನಿರೀಕ್ಷೆಯ ಫಸಲು ನಾವು ಪಡೆಯಬೇಕು ಅಂತಾದರೆ ಪ್ರತಿ ಬೆಳೆಯ ನಂತರ ಅದರಲ್ಲಿರುವಂಥ ಮಣ್ಣನ್ನು ಒಮ್ಮೆ ಬದಲಾಯಿಸಿ ಹೊಸ ಮಣ್ಣು ಗೊಬ್ಬರವನ್ನು ಅದಕ್ಕೆ ತುಂಬಿ ಮಾಡುವುದು ಉತ್ತಮ. ಮತ್ತು ಗ್ರೋ ಬ್ಯಾಗಿನಲ್ಲಿ ಬೆಳೆಯುವಂತಹ ತರಕಾರಿ ಬೆಳೆಗಾರರು ಆದಷ್ಟು ದ್ರಾವಣ ರೂಪದ ಗೊಬ್ಬರವನ್ನು ದ್ರವ ರೂಪದ ಗೊಬ್ಬರವನ್ನು ಅದಕ್ಕೆ ಕೊಡುವುದು ಉತ್ತಮ. ಅಲ್ಲಿ ಸೀಮಿತ ಮಣ್ಣಿರೋದು. ಈಗ ಭೂಮಿಯಲ್ಲಿ ಆದರೆ ಏನಾಗ್ತದೆ ಅಂದರೆ ಭೂಮಿಯಲ್ಲಿ ಅವಕಾಶ ಜಾಸ್ತಿ ಇರ್ತದೆ ಗಿಡಗಳಿಗೆ, ಬೇರು ಆ ಕಡೆ ಈ ಕಡೆ ಹೋಗ್ತದೆ. ಇದರಲ್ಲಿ ಅದರ ವರ್ತುಲಾಕಾರ ಎಷ್ಟಿದೆ, ಅದಷ್ಟರ ಒಳಗಿರುವ ಮಣ್ಣಿನಿಂದಲೇ ಅದು ಬೇಕಾದಂತಹ ಎಲ್ಲ ಸಾರಾಂಶಗಳನ್ನು ಪೋಷಕಾಂಶಗಳನ್ನು ಅದು ಹೀರಿಕೊಳ್ಬೇಕು. ಆವಾಗ ಬಹಳ ಸುಲಭವಾಗಿ ಅದು ಹೀರಿಕೊಳ್ಳುತ್ತದೆ, ಮಣ್ಣಿನ ಸತ್ವ ಕಡಿಮೆ ಆಗ್ತದೆ. ಅಲ್ಲಿ ನೀವು ಪ್ರತ್ಯೇಕವಾಗಿ ಅದಕ್ಕೆ ಗೊಬ್ಬರ ಕೊಡೋದರ ಬದಲಾಗಿ ಗೊಬ್ಬರ ಜಾಸ್ತಿ ಕೊಟ್ಟ ಕೂಡಲೇ ಏನಾಗ್ತದೆ ಅಂದರೆ ಅದರ ತೂಕ ಜಾಸ್ತಿ ಆಗ್ತದೆ. ಟ್ಯಾರೆಸ್ ಗಾರ್ಡನ್ನಲ್ಲಿ ಬೆಳೆಸುವವರು ಟ್ಯಾರೆಸನ್ನು ಅದರ ವೆಯ್ಟ್ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಬೇಕು, ಅದರ ಸಾಮರ್ಥ್ಯ ನೋಡಬೇಕು. ಸಾಮಾನ್ಯವಾಗಿ ಹೇಗಂತಂದರೆ ಟ್ಯಾರೆಸ್ ಗಾರ್ಡನ್ನಲ್ಲಿ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಅದು 20 kg ತೂಕವನ್ನು ತಡೆ ಹಿಡ್ಕೊಳ್ಳುವಷ್ಟು ಅದಕ್ಕೆ ಸಾಮರ್ಥ್ಯ ಇರ್ತದೆ. ಇದು ಇಂಜಿನಿಯರ್ಗಳ ಅಭಿಪ್ರಾಯ. ಆವಾಗ ನಮಗೆ ಗಿಡದಿಂದ ಗಿಡಕ್ಕೆ ಒಂದು 2-2.5 ಅಂತರ ಇಟ್ಟರೂ ಕೂಡ ಟ್ಯಾರೆಸ್ನಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಟ್ಯಾರೆಸ್ ಗಾರ್ಡ್ನಲ್ಲಿ ಮಾಡುವಾಗ ನೇರವಾಗಿ ಟ್ಯಾರೆಸಿನ ಮೇಲೆ ನಮ್ಮ ಗ್ರೋ ಬ್ಯಾಗನ್ನು ಇಡಬಾರ್ದು ಅಥವಾ ಗೋಣಿಚೀಲವನ್ನು ಇಡಬಾರ್ದು. ಅಡಿಗಡೆಗೆ ಒಂದು ಹಲಿಗೆಯೋ ಅಥವಾ ಬೇರೆ ಏನಾದರೂ ಸಿಮೆಂಟ್ ಶೀಟೋ ಇಟ್ಟಿಗೆಯೋ ಏನಾದರೂ ಇಟ್ಟು ಮಾಡಿ, ಇಲ್ಲಾಂದರೆ ಮುಂದಕ್ಕೆ ಟ್ಯಾರೆಸ್ನಲ್ಲಿ ಲೀಕೇಜ್ ಏನಾದರೂ ಪ್ರಾರಂಭ ಆಯಿತು ಅಂದರೆ ಈ ನಮ್ಮ ಈ ಕೆಲಸದಿಂದಾಗಿ ಇನ್ನೊಂದು ಹೊಸ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅಲ್ಲಿ. ಅದಕ್ಕೋಸ್ಕರವಾಗಿ ಟ್ಯಾರೆಸ್ ಗಾರ್ಡನ್ ಮಾಡುವಾಗ ನೀವು ಅಡಿಯಲ್ಲಿ ಒಂದು ಇಟ್ಟಿಗೆ ತುಂಡು ಅಥವಾ ಮರದ ಪೀಸು ಇಟ್ಟುಕೊಂಡು ಅದರ ಮೇಲಕ್ಕೆ ನಿಮ್ಮ ಗ್ರೋ ಬ್ಯಾಗ್ ಇಟ್ಟುಬಿಡಿ. ಮತ್ತು ಗ್ರೋ ಬ್ಯಾಗಿನಲ್ಲಿ ಆದಷ್ಟು ತೂಕ ಕಡಿಮೆ ಆಗುವಂಥ ಲಿಕ್ವಿಡ್ ದ್ರಾವಣ ರೂಪದ ಗೊಬ್ಬರವನ್ನು ಅದಕ್ಕೆ ಕೊಡಿ. ಆವಾಗ ಗಿಡದ ಬೆಳವಣಿಗೆಯೂ ಚೆನ್ನಾಗಿರ್ತದೆ, ಒಳ್ಳೆಯ ಫಸಲು ನಿರೀಕ್ಷೆ ಮಾಡ್ಬೋದು. ತೆಂಗಿನ ಸಿಪ್ಪೆ ಹುಡಿ ಈ ತೆಂಗಿನ ಸಿಪ್ಪೆ ಹುಡಿಯದ್ದು ದೊಡ್ಡ ಅಡ್ವಾಂಟೇಜ್ ಏನಂತಂದರೆ ಅದು 1 kg 8 liters ನೀರನ್ನು ಹೀರಿಕೊಳ್ತದೆ, ಆಮೇಲೆ ಬುಡಕ್ಕೆ ತೇವಾಂಶ ಕೊಡ್ತಾ ಇರ್ತದೆ. ಇನ್ನೊಂದು, ನಾವು ಮರಳು ಸೇರಿಸುವುದು ಯಾಕೆ, ಈಗ ಒಂದು ಪಾಟ್ ಮಿಕ್ಸ್ ಮಾಡುವಾಗ 2 pieces ಮಣ್ಣು, 1 piece ಕಂಪೋಸ್ಟ್ ಗೊಬ್ಬರ, 1 piece ಹೊಯ್ಗೆ ಮರಳು ಇದನ್ನು ಸೇರಿಸ್ತಿದ್ರು ಮೊದಲು. ಅಂದರೆ 4 bottles ಹಾಕೋದಾದರೆ 2 bottles ಕೆಂಪು ಮಣ್ಣು, 1 bottle ಕಂಪೋಸ್ಟ್ ಆದ ಒಳ್ಳೆಯ ಕೊಳೆತ ಗೊಬ್ಬರ, ಆಮೇಲೆ 1 bottle ಹೊಯ್ಗೆ. ಈಗ ಮರಳನ್ನು ಬಿಡ್ಬೋದು. ಈ ತೆಮ್ಸಿ ಗೊಬ್ಬರ, ನಾವು ತೆಮ್ಸಿ ಅಂದರೆ ತೆಂಗಿನ ನಾರಿನ ಪುಡಿಯ ಗೊಬ್ಬರ, ಇದು ಮಣ್ಣನ್ನು ಅತ್ಯಂತ ಲೂಸ್ ಮಾಡಿಕೊಡ್ತದೆ, ನೀರನ್ನು ಹರಿದು ಹೋಗಲಿಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಇದರಿಂದ ನಿಮಗೆ 3 mixes 1 gobbara ಹಾಕಿದರೆ ಸಾಕು, ಅಥವಾ 2 mixes 1 tengin naarna pudi ಮತ್ತೊಂದು ಪಾಲು ಗೊಬ್ಬರ ಹಾಗೆ ಹಾಕಿದರೂ ಆಗ್ಬೋದು. ಇದು ಪ್ರಕೃತಿಗೆ ಭಾಳ ಹತ್ತಿರವಾಗಿರುವಂತಹ ನಮ್ಮ ಮಣ್ಣಿನ ಸಹಜತೆಯನ್ನು ಸತ್ವವನ್ನು ಉಳಿಸಿ ಬೆಳೆಸುವಂತಹ ಒಂದು ಉತ್ತಮ ಕಚ್ಚಾವಸ್ತು ಯಾವುದು, ಈ ತೆಂಗಿನ ನಾರಿನ ಪುಡಿ. ಹಾಗಂತ ಇದರಲ್ಲಿ ಕೊರತೆ ಇಲ್ಲ ಅಂತಲ್ಲ, ಇದಕ್ಕೂ ಒಂದು ಸಮಸ್ಯೆ ಇದೆ. ಇಲ್ಲಿ ನೀರಿನ ತೇವಾಂಶ ಕಡಿಮೆ ಆದಾಗ ಗೆದ್ದಲು ಬಹಳ ಬೇಗ ಬರ್ತದೆ. ಅಲ್ಲಿ ನೀರಿನ ಪಸೆ ಆರದ ಹಾಗೆ ನಾವು ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಆಗಾಗ ತೇವಾಂಶ ಕೊಡ್ತಾ ಇರಬೇಕು. ಬಹಳ ಸಂತೋಷ ರಾಜಶೇಖರ್ ಅವರೇ. ಸಾವಯವ ರೀತಿಯಲ್ಲಿ ತರಕಾರಿ ಕೃಷಿ ಮಾಡುವಂಥ ಒಂದು ಸಂದರ್ಭವಾಗಿ ಪೂರ್ವಭಾವಿಯಾಗಿ ಸಾವಯವ ರೀತಿಯಲ್ಲಿ ತರಕಾರಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮತ್ತು ಅದರ ಒಂದು ಉತ್ಪಾದನೆಯನ್ನು ಹೇಗೆ ಮಾಡಬೇಕು, ಏನೇನು ಅಂಶವನ್ನು ಗಮನಿಸಬೇಕು, ಹಾಗೂ ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆಯನ್ನು ಸಾವಯವ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ತರಕಾರಿ ಬೀಜೋತ್ಪಾದನೆಯ ಕುರಿತು ರಾಜಶೇಖರ ಮರಕ್ಕಿಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮುಂದೆ ಕೇಳಿ ಕೃಷಿ ಮಾಹಿತಿ. ಕರ್ನಾಟಕದಲ್ಲಿ ದೊರೆಯುವಂತಹ ಅರಣ್ಯ ಸಂಪತ್ತು ಅಂದರೆ ಗಿಡಮರಗಳು, ಹೂವು ಹಣ್ಣುಗಳು, ಪ್ರಾಣಿ ಪಕ್ಷಿ ಸಂಕುಲಗಳು ಬೇರೆ ಕಡೆ ಸಿಗುವುದು ಬಹಳ ವಿರಳ. ಈ ಸಂಪದ್ಭರಿತವಾದ ಅರಣ್ಯಗಳಲ್ಲಿ ದೊರೆಯುವಂತಹ ಕಿರು ಅರಣ್ಯ ಉತ್ಪನ್ನಗಳು ಅಲ್ಲಿನ ನಿವಾಸಿಗಳಿಗೆ ಹಾಗೆಯೇ ಬೇರೆ ಬೇರೆ ಜನರಿಗೆ ಜೀವನೋಪಾಯವನ್ನು ನೀಡುತ್ತವೆ. ಭಾರತದಲ್ಲಿ ಸುಮಾರು 100 dashalaksha ಜನರು ಕಾಡಿನ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇದರಲ್ಲಿ ವಿಶೇಷವಾಗಿ ವ್ಯವಸಾಯ ವೃತ್ತಿಯಲ್ಲಿ ಅವಲಂಬಿತರಾಗಿ ಇರುವಂತಹ ಜನರು ಕಿರು ಅರಣ್ಯ ಉತ್ಪನ್ನಗಳನ್ನು ಆಯ್ದುಕೊಂಡು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಕರ್ನಾಟಕದಲ್ಲಿ ಕಿರು ಅರಣ್ಯ ಉತ್ಪನ್ನಗಳಿಂದ ವರ್ಷಕ್ಕೆ ರಾಜ್ಯದ ಆದಾಯ ಸುಮಾರು 200 lakh ರೂಗಳಿಗೂ ಹೆಚ್ಚು ಬರುತ್ತದೆ. ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಕಿರು ಅರಣ್ಯ ಉತ್ಪನ್ನಗಳೆಂದರೆ ಬಿದಿರು, ಮುರುಗಲು, ದಾಲ್ಚಿನಿ, ಅಂಟು, ಹುಲ್ಲು, ಬೆತ್ತ, ಅಣಬೆ, ಜೇನುತುಪ್ಪ, ಅಂಟುವಾಳ, ಸೀಗೆಕಾಯಿ, ಧೂಪ, ವಾಟೆಹುಳಿ, ಮಾವು, ಗೋಡಂಬಿ, ಹುಣಸೆಹಣ್ಣು, ಸೀತಾಫಲ, ಹಾಗೆಯೇ ಇತರ ಎಣ್ಣೆಯ ಬೀಜಗಳು. ಬಿದಿರು ರಾಜ್ಯದಲ್ಲಿನ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವಾಗಿದೆ. ಅದರಲ್ಲೂ ಕೂಡ ಕೆಲ ಜನರ ಕುಲ ಕಸುಬಾಗಿದ್ದು

2,450 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿ. ಇವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಈಗ ಬಂದು ಮಹಿಪತಿ ದಾಸರ ಕೀರ್ತನೆ ಹಾಡಿದ್ದಾರೆ ವಿದ್ಯಾಭೂಷಣ.